ಇದು ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರುಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮನಸ್ಥಿತಿ ಮತ್ತು ಶಿಕ್ಷಣ ಈ ಕುರಿತು ಭದ್ರಾವತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎನ್ ಸೋಮಶೇಖರಯ್ಯ ಅವರೊಡನೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಭದ್ರಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎನ್ ಸೋಮಶೇಖರಯ್ಯ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೋವಿಡ್ ಮುಗಿತಾ ಬಂತು, ಎಲ್ಲೋ ಒಂದು ಕಡೆ ಮತ್ತೆ ದಾಖಲೆಗಳನ್ನು ನೋಡಿದಾಗ ಅಥವಾ ಬೇರೆ ದೇಶಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತೆ ಜಾಸ್ತಿ ಆಗತ್ತಾ ಅನ್ನೋ ಒಂದು ಆತಂಕ. ಇನ್ನು ಎರಡನೇದು, ಶಾಲಾ ಕಾಲೇಜುಗಳು ಇಲ್ಲಿ ತನಕ ಹುಡುಗರುಗಳು ಪಾಪ ಮೇಸ್ಟ್ರುಗಳು ಮತ್ತೆ ಶಿಕ್ಷಣ ಇಲಾಖೆ ತುಂಬಾ ಶ್ರಮ ಪಟ್ಟಿದೆ. ಮಕ್ಕಳಿಗೆ ಆನ್ಲೈನ್ ಪಾಠ ಇರಬಹುದು, ಈ ಥರದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ನೀವು ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ಈ ಕೊರೋನಾ ಮುಗಿತಾ ಇದೆ ಒಂದು ಹಂತದಲ್ಲಿ ಇಲ್ಲಿ ತನಕ ಒಂದು ಮೈಂಡ್ ಸೆಟ್ ಇತ್ತು ಟೀಚರ್ಸ್ ಅಲ್ಲಿ ಮತ್ತೆ ಹುಡುಗರಲ್ಲಿ. ಈಗ ಮುಗಿತಾ ಇದ್ದಾಗ ಆ ಮೈಂಡ್ ಸೆಟ್ ನಿಮ್ಮ ಹತ್ರ ಮಾತಾಡ್ತಾರ ಅವರು, ಸರ್ ಒಳ್ಳೇದಾಯ್ತು ಅಂತಾರ ಅಥವಾ ಅದನ್ನ ನಾನು ಇನ್ನೊಂದು ಪಾರ್ಟ್ ಹೇಳಕ್ ಹೋಗಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ ಸರ್? ಈಗ ಬಹಳ ಸಮಯದ ನಂತರ ಶಾಲೆಗಳು ಪ್ರಾರಂಭವಾಗಿರೋದ್ರಿಂದ ಈ ವ್ಯವಸ್ಥೆಯ ಒಳಗಡೆಗೆ ಅವರು ಬಂದಿದ್ದಾರೆ. ಮಕ್ಕಳು ಮತ್ತೆ ಶಿಕ್ಷಕರು ಅಪೇಕ್ಷೆ ಪಟ್ಟೇನೇ ಬಂದಿದ್ದಾರೆ ಈ ವ್ಯವಸ್ಥೆಯ ಒಳಗಡೆಗೆ. ಸೊ ಹಾಗಾಗಿ ಮತ್ತೆ ನಮ್ಮ ನಿಯಮಗಳನ್ನು ಪಾಲನೆ ಮಾಡುವುದಕ್ಕೋಸ್ಕರ ನಾವು ಅದರ ಬಗ್ಗೆ ಕೈಗೊಂಡಂತಹ ಕ್ರಮಗಳು ಅತ್ಯಂತ ಪರಿಣಾಮಕಾರಿಯಾಗಿ ಅವು ಜಾರಿಗೆ ತರುವಲ್ಲಿ ನಮಗೆ ಇದರ ಬಗ್ಗೆ ಸಮಾಧಾನ ಇದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಬಹಳಷ್ಟು ಎಚ್ಚರಿಕೆಯನ್ನು ಈ ಒಂದು ಕೊರೋನಾ ಕೋವಿಡ್ ಹಿನ್ನೆಲೆ ಜನರಿಗೆ ಕೊಟ್ಟಿದೆ. ಆ ಎಚ್ಚರಿಕೆಯ ಒಂದು ಮನಸ್ಸಿನಲ್ಲಿ ಜನರಲ್ಲಿ ಹಾಗೆ ಉಳಿದಿದೆ. ನಾವು ಎಚ್ಚರವನ್ನು ವಹಿಸಬೇಕು, ಅದರ ಬಗ್ಗೆ ಸಾಕಷ್ಟು ನಮ್ಮ ವೈಯಕ್ತಿಕ ಕೇರನ್ನು ತೆಗೆದುಕೊಳ್ಬೇಕು ಅಂತಕ್ಕಂತಹ ಸಾರ್ವತ್ರಿಕವಾಗಿರ್ತಕ್ಕಂತಹ ವಿಚಾರ ತುಂಬ ಬಂದಿದೆ. ಈ ನಿಟ್ಟಿನಲ್ಲಿ ಈಗ ನಾವು ಶಾಲೆಗಳ ಬಗ್ಗೆ ಹೇಳೋದಾದರೆ ಈಗ ಏನು ನಿಯಮಗಳನ್ನು ಅನುಸರಿಸಲಿಕ್ಕೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ನಿಯಮಗಳನ್ನು ಏನು ಕೊಟ್ಟಿದ್ದಾರೆ ಆ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ನಮಗೇನು ತೊಂದರೆ ಆಗಿಲ್ಲ. ಅವುಗಳನ್ನು ಪಾಲನೆ ಮಾಡುವಲ್ಲಿ ನಾವು ಜವಾಬ್ದಾರಿಯನ್ನು ನಮ್ಮ ಶಿಕ್ಷಕರಿಗೆ ಸಾಕಷ್ಟು ತಿಳಿ ಹೇಳಿ ಅವ್ರನ್ನ ಅನೇಕ ಬಾರಿ ಸಭೆಗಳನ್ನು ನಡೆಸಿ ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಅವರಿಗೆ ತಿಳಿಸಿದ್ದೇವೆ ಸರ್. ತಿಳಿಸಿಬಿಟ್ಟು ಅವರು ಅನುಸರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ವಹಿಸಲಾಗಿದೆ. ಹಾಗಾಗಿ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮಗಳು ಅಥವಾ ಸೂಚನೆಗಳು ನಮಗೆ ಈವರೆಗೂ ಸಹ ಶಾಲೆಗಳಿಂದ ಮಕ್ಕಳಿಂದ ಮತ್ತು ಶಿಕ್ಷಕರಿಂದ ಇದರ ಬಗ್ಗೆ ಬಂದಿಲ್ಲ. ಇನ್ನು ತುಂಬಾ ಖುಷಿಯಿಂದನೇ ಶಾಲೆ ಪ್ರಾರಂಭ ಆಯಿತು ಅಂತ ಹೇಳಿ ಇದು ಒಂದು ರೀತಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸರ್, ಈ ಪ್ರಾರಂಭದಲ್ಲಿ 6ನೇ ತರಗತಿ ಮಕ್ಕಳು ಶಾಲೆಗೆ ಬರಬೇಕು ಅಂತ ಆಯ್ತು, 6ನೇ ತರಗತಿಯಿಂದ ಶಾಲೆ ಮಾಡೋಣ ಅಂತ ಹೇಳಿ ಅಂತ. ಈಗ ಅದು ಪ್ರಾಥಮಿಕ ಹಂತದಿಂದನೂ ಮಾಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಅದು ಈ ಅಕಸ್ಮಾತ್ ಪ್ರಾರಂಭ ಆಗಿದ್ದೇ ಆದರೆ ಯಾವ್ಯಾವ ಮುನ್ನೆಚ್ಚರಿಕೆಯನ್ನ ಇಲಾಖೆ ಕೈಗೊಳ್ಳುತ್ತೆ? ಪ್ರಾರಂಭದಲ್ಲಿ ನಾವು 9 ಮತ್ತು 10ನೇ ತರಗತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟೆವು. 9 ಮತ್ತು 10ನೇ ತರಗತಿಗಳು ಒಂದಷ್ಟು ಸಮಯ ನಡೆದ ನಂತರ 6ರಿಂದ 8ನೇ ತರಗತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ರಾಜ್ಯಮಟ್ಟದಲ್ಲಿ ಒಂದು ವೇಳಾಪಟ್ಟಿಯನ್ನು ನಾವು ಇದಕ್ಕೆ ತಯಾರು ಮಾಡಿದ್ದಾರೆ. ಆ ರಾಜ್ಯಮಟ್ಟದ ವೇಳಾಪಟ್ಟಿಯನ್ನು ಎಲ್ಲರೂ ಸಾಮಾನ್ಯವಾಗಿ ಅದನ್ನು ತಗೋಬೇಕು, ಆ ವೇಳಾಪಟ್ಟಿನೇ ಅನುಸರಿಸಬೇಕು ಅಂತಕ್ಕಂಥ ಸೂಚನೆ. ಆ ವೇಳಾಪಟ್ಟಿಯ ಪ್ರಕಾರ ಏನಾಗ್ತದೆ, ಮಕ್ಕಳ ಸಂಖ್ಯೆ ಶಾಲೆಯಲ್ಲಿ ಇರತಕ್ಕಂಥದ್ದಕ್ಕೆ ಅನುಗುಣವಾಗಿ ಆ ಪಾಳಿ ಪದ್ಧತಿಯನ್ನು ಅನುಸರಿಸಬೇಕು ಅಂತಕ್ಕಂಥದ್ದು. ಪಾಳಿ ಪದ್ಧತಿಯನ್ನು ಅನುಸರಿಸೋದು ಅಂದರೆ ಪ್ರತಿ ಕೊಠಡಿಗೆ ಕನಿಷ್ಠ 15ರಿಂದ 20 ಮಕ್ಕಳನ್ನು ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರತಕ್ಕಂಥದ್ರಲ್ಲಿ ಪಾಳಿಯ ಪ್ರಮಾಣ ಕಡಿಮೆ ಬರ್ತದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇರತಕ್ಕಂಥ 500-600 ಅಷ್ಟು ಮಕ್ಕಳು ಇರತಕ್ಕಂಥ ಕಡೆಗಳಲ್ಲಿ ಅಲ್ಲಿನ ಕೊಠಡಿಗಳನ್ನು ಅವಲೋಕಿಸಿ ಅಲ್ಲಿರ್ತಕ್ಕಂಥ ಕೊಠಡಿಗಳ ಪ್ರಮಾಣಗಳು ಮತ್ತು ಅಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿರ್ತಕ್ಕಂಥ ಪೀಠೋಪಕರಣಗಳನ್ನು ನೋಡಿಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಮಕ್ಕಳ ಸಂಖ್ಯೆಯನ್ನು ಪಾಳಿ 1 ಅಂದರೆ ಬೆಳಗಿನ ಅವಧಿ, ಪಾಳಿ 2 ಮಧ್ಯಾಹ್ನದ ಅವಧಿ, ಮತ್ತೆ 3 ಮತ್ತು 4 ಈ ರೀತಿ ಮುಂದಿನ ದಿನಗಳಿಗೂ ಸಹ ಅದು ಮುಂದುವರಿಯುತ್ತದೆ. ಮುಂದುವರೆದು ಕೊನೆಯ ಪಾಳಿ ಆ ಮಕ್ಕಳಿಗೆ ಆದ ನಂತರ ಮತ್ತೆ ಹೊಸದಾಗಿ ಮತ್ತೆ ಮಕ್ಕಳಿಗೆ ಮೊದಲನೇ ಪಾಳಿಯ ಮಕ್ಕಳು ಬರ್ತಕ್ಕಂತಹ ವ್ಯವಸ್ಥೆಯನ್ನು ಈಗಿನ ಒಂದು ಕಾರ್ಯಸೂಚಿಯಲ್ಲಿ ಅಳವಡಿಸಲಾಗಿದೆ ಸರ್. ಶಾಲೆ ಪ್ರಾರಂಭ ಆಗ್ತಿದ್ದಾಗೆ ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬಂತು, ಸರ್ಕಾರಿ ಶಾಲೆಗಳಲ್ಲಿ ಸೇರಿಸುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಒಂದು ಕಡೆ ನೋಡಿದ್ರೆ ಕೊಠಡಿಗಳ ಸಂಖ್ಯೆ ಅಂತ ತಾವು ಹೇಳಿದ್ರಿ ಪಾಳಿ ಮುಖಾಂತರ ಮಾಡ್ತೇವೆ ಅಂತ, ಬಟ್ ವಾಸ್ತವದಲ್ಲಿ ಎಷ್ಟೋ ಕಡೆಗಳಲ್ಲಿ ಕೊಠಡಿಗಳು ಸರಿಯಾಗಿ ಮೇಲ್ಛಾವಣಿಗಳಿರೋದಿಲ್ಲ, ಇನ್ನು ಕೆಲವು ಕಡೆ ಒಂದೇ ತರಗತಿನಲ್ಲಿ 2-2 ಕ್ಲಾಸ್ಗಳನ್ನು ಮಾಡುವಂತಹ ಪರಿಸ್ಥಿತಿ, ಇದೆಲ್ಲ ಮೀರಿದ್ದು ಶಿಕ್ಷಕರ ಕೊರತೆಯೂ ಸಹ ನಾವು ಕಾಣ್ತಾ ಇದ್ದೇವೆ. ಇಂಥ ಕೋವಿಡ್ ಸಂದರ್ಭದಲ್ಲಿ ಇದನ್ನು ಹೇಗೆ ನಿಭಾಯಿಸ್ತೀರಿ? ಕೊಠಡಿಗಳ ಬಗ್ಗೆ ಹೇಳೋದಾದರೆ ಕೊಠಡಿಗಳು ನಮಗೆ ಕಳೆದ ವರ್ಷ ಇದರ ಒಂದು ಸಮಸ್ಯೆ ಇತ್ತು. ಆನಂತರ ನಾವು 110 ಶಾಲೆಗಳ ಕೊಠಡಿಗಳನ್ನು ಗುರುತಿಸಿ ಆ ಕೊಠಡಿಗಳನ್ನು ಮೇಲ್ಛಾವಣಿಗಳನ್ನು ಮಾಡಿಸಿಬಿಟ್ಟು ಕೊಠಡಿ ಮತ್ತು ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡಿಸುವುದರ ಮೂಲಕ ವಿಶೇಷ ಮಳೆ ಹಾನಿ ಅನುದಾನದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳವರ ಮಾರ್ಗದರ್ಶನದಲ್ಲಿ ಗುರುತಿಸಿ ನಾವು ಆ ಶಾಲೆಗಳನ್ನು ಸುಸಜ್ಜಿತಗೊಳಿಸಿಕೊಂಡಿದ್ದೇವೆ. ಸೊ ಈ ರೀತಿ ನಾವು ಸುಸಜ್ಜಿತಗೊಳಿಸಿಕೊಂಡಿದ್ದರಿಂದ ನಮಗೆ ಕೊಠಡಿಗಳ ಕೊರತೆಗಳಿದ್ದಂತಹ ಭಾಗಗಳಲ್ಲಿ ಈ ವ್ಯವಸ್ಥೆಯ ಮೂಲಕ ಕೊಠಡಿಗಳು ಪರಿಪೂರ್ಣತೆಯನ್ನು ಹೊಂದಿ ಉಪಯೋಗಕ್ಕೆ ಯೋಗ್ಯವಾಗುವ ಮಟ್ಟಕ್ಕೆ ಬಂದಿದ್ದಾವೆ ಸರ್. ಹಾಗಾಗಿ ಈ ವರ್ಷ ಮತ್ತೆ ನಾವು ಮಳೆ ಹಾನಿಯ ಸಂಬಂಧವಾಗಿ ಗುರುತಿಸಿದ್ದೇವೆ, ಆದರೆ ಅಷ್ಟು ಗುರುತರವಾಗಿರ್ತಕ್ಕಂತಹ ಸಮಸ್ಯೆ ಯಾವುದೂ ಸಹ ನಮಗೆ ಇಲ್ಲಿವರೆಗೂ ಗೋಚರ ಆಗಿಲ್ಲ. ಸೊ ಹಾಗಾಗಿ ಮಕ್ಕಳು ಏನು ನಾವು ನಿಗದಿಪಡಿಸಿರ್ತಕ್ಕಂತಹ ರೀತಿಯಲ್ಲಿಯೇ ತರಗತಿಗಳು ನಡೆಯುವುದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಇದೊಂದು ರೀತಿ ವಿಶೇಷವಾದ ಕಾಲಘಟ್ಟ ಅಂತಾನೆ ಅನ್ಬೇಕು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಅದು ಗೊತ್ತಿರುವಂತಹ ಸತ್ಯವೇ, ಅದು ಹಣಕ್ಕಾಗಿ ಶಿಕ್ಷಣ ಅನ್ನೋದು ಒಂದು ಭಾಗ ಇದ್ರೆ ಹಣ ಮಾಡೋದು ಇನ್ನೊಂದು ಕ್ರಮ ಇದ್ದೇ ಇರುತ್ತೆ. ಅದನ್ನು ಸಾರ್ವತ್ರಿಕವಾಗಿ ಅಲ್ಲ ಬೆಲ್ಲ ಅಂತಂದ್ರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇರಲಿ, ಈಗ ಮಕ್ಕಳು ನಾವು ಸರ್ಕಾರಿ ಶಾಲೆಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಟಿ ಸಿ ಕೊಡೋವಂತಹ ಕ್ರಮಗಳಲ್ಲಿ ಅವರು ತುಂಬ ಡಿಲೇ ಮಾಡುವಂಥದ್ದು, ಇವತ್ತು ಕೊಡೋಣ ನಾಳೆ ಕೊಡೋಣ ಅನ್ನೋದು ಅಥವಾ ಇಷ್ಟು ಫೀಸ್ ಕಟ್ಟು ಹೋಗಿ ಅನ್ನೋದು ಇದೆಲ್ಲ ಮಾಡ್ತಾ ಇರ್ತಾರೆ. ನಿಮ್ಮ ಹತ್ರ ಕಂಪ್ಲೇಂಟ್ಗಳು ಬರ್ತವೆ, ಸರ್ ಸೇರ್ಸೋಣ ಅಂತ ಮಾಡಿದ್ದೆ, ನೋಡಿ ಸರ್ ಹಿಂಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಒಂದು ಪ್ರಶ್ನೆ, ನಿಮಗೆ ಅವ್ರ ಮೇಲೆ ಕಂಟ್ರೋಲ್ ಇದೆಯೇ? ಎರಡನೇದು, ಕಂಟ್ರೋಲ್ ಇದ್ದಿದ್ದೇ ಆದರೆ ಇದನ್ನು ನ್ಯಾಯಯುತವಾಗಿ ಹೇಗೆ ಬಗೆಹರಿಸ್ತೀರಿ? ಬಹಳ ಒಳ್ಳೆ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಅಷ್ಟು ಪ್ರಸ್ತುತವಾಗಿದೆ ಈ ಪ್ರಶ್ನೆ, ಜೊತೆಗೆ ಇದು ನನ್ನ ಗಮನದಲ್ಲಿದೆ. ದಿನಂಪ್ರತಿ ಸಾಕಷ್ಟು ಇಂತಹ ಪ್ರಕರಣಗಳು ನನ್ನ ಬಳಿ ಬರ್ತಾ ಇದ್ದಾವೆ. ಆ ಬರ್ತಾ ಇರತಕ್ಕಂಥ ಪ್ರಕರಣಗಳಿಗೆ ನಾವು ನಮ್ಮ ಹಂತದಲ್ಲಿ ಸರ್ಕಾರದ ಸೂಚನೆಯ ಏನು ಸೂಚನೆ ಇದೆ ಆ ಸೂಚನೆಯನ್ನು ಅನುಸರಿಸಿಯೇ ನಾವು ಮಾರ್ಗದರ್ಶನವನ್ನು ಮಾಡಿ ಅಂತಹ ಶಾಲೆಗಳಿಂದ ಬಹುತೇಕ ಟಿ ಸಿಗಳನ್ನು ಅವರು ಅಪೇಕ್ಷೆ ಪಟ್ಟಿರತಕ್ಕಂತಹ ಪೋಷಕರು ಅಪೇಕ್ಷೆ ಪಟ್ಟಿರತಕ್ಕಂತಹ ಶಾಲೆಗಳಿಗೆ ಕಳಿಸ್ತಕ್ಕಂತಹ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ನಮ್ಮ ಇಲಾಖೆ ಭದ್ರಾವತಿ ತಾಲೂಕಿನ ನಮ್ಮ ಎಲ್ಲ ಇರ್ತಕ್ಕಂತಹ ಅಧಿಕಾರಿ ಸಿಬ್ಬಂದಿ ವರ್ಗದವರು ಜವಾಬ್ದಾರಿಯನ್ನು ನಿಭಾಯಿಸಿದ್ವಿ ಸರ್. ಒಂದೊಂದು ಪ್ರಕರಣಗಳು ಈ ರೀತಿ ಮತ್ತೆ ಮರುಕಳಿಸಿದಾದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಕಾರಣಗಳನ್ನು ತೆಗೆದುಕೊಂಡು ನಮ್ಮ ಕಚೇರಿಯ ಹಂತದಲ್ಲಿಯೇ ಅದಕ್ಕೆ ಪರಿಹಾರಗಳನ್ನು ಕೊಡ್ತಕ್ಕಂತಹ ಕ್ರಮಕ್ಕೂ ಸಹ ನಾವು ಮುಂದಾಗಿದ್ದೇವೆ. ಈಗ ಸೊ ಮಕ್ಕಳಿಗೆ ಆ ಓದ್ತಕ್ಕಂತಹ ಅಪೇಕ್ಷೆ ಪಟ್ಟು ಓದ್ತಕ್ಕಂತಹ ಶಾಲೆಯಲ್ಲಿ ಓದಬೇಕು ಅಂತಕ್ಕಂಥದ್ದು ನಿಯಮ, ಅದು ಕಡ್ಡಾಯ ಶಿಕ್ಷಣಕ್ಕೂ ಕಾಯ್ದೆ ಅಡಿನಲ್ಲೂ ಸಹ ಬರ್ತದೆ. ಸೊ ಹಾಗಾಗಿ ಯಾವ ಒಂದು ಮಗು ಅಥವಾ ಪೋಷಕರು ನಮ್ಮ ಮಗು ಇಂಥ ಶಾಲೆಯಲ್ಲಿ ಓದಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತದೋ ಆ ಅಪೇಕ್ಷೆ ಪಡ್ತಕ್ಕಂತಹ ಶಾಲೆಯಲ್ಲಿ ಓದುವ ಹಕ್ಕು ಆ ಮಗುಗೂ ಸಹ ಇದೆ, ಸೇರಿಸುವ ಹಕ್ಕು ಪೋಷಕರಿಗೂ ಸಹ ಇದೆ. ಇದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಸಹ ಬರೋದಿಲ್ಲ. ಹಾಗಾಗಿ ಇದನ್ನ ನಾವು ಈಗಾಗಲೇ ಇಂತಹ ಪ್ರಕರಣಗಳನ್ನು ಸುಮಾರು 75-80% ಪ್ರಕರಣವನ್ನು ಬಗೆಹರಿಸಿದೀವಿ ಅನ್ನುವ ನಂಬಿಕೆ ನಮಗಿದೆ ಸರ್. ಇನ್ನು ಉಳಿದಂತ ಸಣ್ಣ ಪುಟ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಒಂದು ಕಡೆಯಿಂದ ಟಿ ಸಿ ಹೋಗಬೇಕಾಗಿರ್ತಕ್ಕಂಥದ್ದು, ಅದು ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ಹೋಗೋದಾಗ್ಲಿ ಅಥವಾ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗಳಿಗೆ ಬರೋದಾಗ್ಲಿ ಯಾವುದೇ ಆದ್ರೂ ಒಂದೇನೆ ನಮಗೆ. ಮಕ್ಕಳು ಅಂದ ಮೇಲೆ ಅದರಲ್ಲಿ ಈ ಶಾಲೆಯ ಮಗು ಆ ಶಾಲೆಯ ಮಗು ಅಂತಕ್ಕಂತಹ ವಿಚಾರ ಬರೋದಿಲ್ಲ. ಆ ಮಗುವಿಗೆ ಶಿಕ್ಷಣ ಕೊಡ್ತಕ್ಕಂತಹದ್ದು ಮುಖ್ಯವಾದಂತಹ ವಿಚಾರವಾಗಿರ್ತದೆ. ಅದನ್ನು ಕೊಡಿಸ್ತಕ್ಕಂತಹ ದಿಕ್ಕಿನಲ್ಲಿ ಅಂತಿಮವಾಗಿ ನಮ್ಮ ಇಲಾಖೆಯ ನಮಗೆ ನೀಡಿರ್ತಕ್ಕಂಥ ಸೂಚನೆ ಅಡಿಯಲ್ಲಿಯೇ ನಾವು ಅದಕ್ಕೆ ಕ್ರಮವನ್ನು ವಹಿಸಿ ಅದನ್ನು ಸರಿಪಡಿಸ್ತಕ್ಕಂತಹ ಕ್ರಮವನ್ನು ಮಾಡ್ತೇವೆ ಸರ್. ಒಂದು ಮೊದಲನೇದಾಗಿ ಹೇಳ್ತೀರಿ ಇದೆಲ್ಲ ಒಳ್ಳೇದಲ್ಲಪ್ಪ, ನೀವು ಅದನ್ನು ಕೊಡಲೇಬೇಕಾಗತ್ತೆ, ಅವ್ರ ಅಪೇಕ್ಷೆ ಪಟ್ಟಿದ ಶಾಲೆಗೆ ಹೋಗ್ತಾರೆ ಬಿಡಿ ಅಂತ. ತೀರಾ ಹೋಗ್ದಲೇ ಇದ್ದಾಗ ಮೊಂಡ್ ಹರ್ಕೊಂಡು ಕೂತಾಗ ನೀವು ಅದೇನು ಕಾನೂನಿನ ಪ್ರಕಾರ ಏನು ಕ್ರಮ ಅಲ್ಲಿಗೆ ವಹಿಸ್ಕೊಳ್ಬೇಕು ಸರ್. ಇದಕ್ಕೆ ಸಂಬಂಧಪಟ್ಟಾಗೆ ನನ್ನ ಅನುಭವಕ್ಕೆ ಬಂದಿದ್ದೆ ಒಂದು ಮಾತು ಹೇಳ್ತೇನೆ, ಹೆಸರು ಬೇಡ. ಒಂದು ಪ್ರೈವೇಟ್ ಶಾಲೆ, ಅಲ್ಲಿ ಆ ಮಗು 9ನೇ ಕ್ಲಾಸ್ ಓದ್ತಾ ಇದೆ, ಅವರಿಗೆ 10ನೇ ಕ್ಲಾಸಿಗೆ ರಿಸಲ್ಟ್ 100% ಬೇಕು, ಅದೇ ಟೆನಿಕಾಸ್ಟ್, ಇವನು ಬಂದರೆ ಫೇಲ್ ಆಗ್ತಾನೆ ಅನ್ನೋದು ಗೊತ್ತಿದೆ. ಅವರ ಪೋಷಕರನ್ನು ಕರೆಸಿ ಒಂದು ಮಾತು ಹೇಳ್ತಾರೆ, ನೋಡಿ ನಿಮ್ಮ ಮಗು ಈ ಶಾಲೆನಲ್ಲೇ ಓದಬೇಕು ಅನ್ನೋದೇ ಆದರೆ ಇನ್ನೊಂದು ಸಲ 9ನೇ ಕ್ಲಾಸ್ ಓದಬೇಕು, ಅವಾಗ ನಾವು ಅಡ್ಮಿಷನ್ ಮಾಡ್ಕೊಳ್ತೇವೆ. ಬೇರೆ ಶಾಲೆಗೆ ನೀವು ಕರ್ಕೊಂಡು ಹೋಗ್ತೀನಿ ಅನ್ನೋದೇ ಆದರೆ ನಾವು ಪಾಸ್ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ, ನೀವು ಬೇರೆ ಎಲ್ಲಾರ ಸೇರಿಸ್ಕೊಂಡು ಹೋಗಿ. ಈ ಒಂದು ಜಿಜ್ಞಾಸೆ ಇರುತ್ತಲ್ಲ ಪೇರೆಂಟ್ಸ್ ಸಂಬಂಧಪಟ್ಟ ಹಾಗೆ, ಬಹಳ ಒಂದು ನೀವನ ಈ ರಂಗೋಲಿ ಕೆಳಗೆ ನುಸುಳಿದ್ರೆ ಚಾಪೆ ಕೆಳಗೆ ನುಸುಳಿದ್ರು ಅನ್ನೋ ಮಾತಿದೆಯಲ್ಲ, ಬಟ್ ಈ ಥರದ್ದು ಬಹಳ ಕಷ್ಟ ಆಗಲ್ವಾ ಸರ್? ಇದು ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಅವರು ಯಾರು ಟಿ ಸಿಯನ್ನ ಒತ್ತಾಯಪೂರ್ವಕವಾಗಿ ಬೇರೆ ಶಾಲೆಗೆ ಕಳಿಸ್ಕೊಡ್ಲಿಕ್ಕೆ ಶಾಲೆಯವರು ಹೇಳ್ತಾರೋ ಅಂಥ ಸಂದರ್ಭಗಳಲ್ಲಿ ಶಾಲೆಯ ಅಥವಾ ಪೋಷಕರು ಮುಖ್ಯವಾಗಿ ಪೋಷಕರು ಆ ಶಾಲೆಯ ಅವರಿಂದ ಯಾವ ಉದ್ದೇಶಕ್ಕಾಗಿ ನಾವು ಟಿ ಸಿಯನ್ನು ಕೊಡ್ತಾ ಇದ್ದೇವೆ ಅನ್ನೋ ರೀಸನ್ ಅನ್ನು ಬರೆಸ್ಕೊಂಡ್ಬಿಟ್ಟು ಆನಂತರ ಅವರಿಂದ ಟಿ ಸಿ ಪಡ್ಕೋಬೇಕು ಅನ್ನೋ ಒಂದು ನಿರ್ದೇಶನವನ್ನು ನಮ್ಮ ಕಡೆಯಿಂದ ನಾವು ಕೊಟ್ಟಿರ್ತೇವೆ ಸರ್, ಅಂತ ಪೋಷಕರು ನಮ್ಮ ಗಮನಕ್ಕೆ ಬಂದಂತಹ ಎಲ್ಲ ಸಂದರ್ಭಗಳಲ್ಲೂ ಸಹ. ಹಾಗಾಗಿ ಇಂಥ ಪ್ರಕರಣಗಳು ಆಗದಂತೆ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಅದು ರೀಸನ್ ಅಂತ ಕೇಳಿದಾಗ ಅದು ಸ್ಪೆಸಿಫಿಕ್ ಆಗಿ ಅವ್ರ ರೀಸನ್ ಅನ್ನು ಕೊಡಬೇಕಾಗ್ತದೆ, ಇಂಥದೇ ಕಾರಣಕ್ಕೋಸ್ಕರ ನಾವು ಟಿ ಸಿಯನ್ನು ಕಳಿಸ್ತಾ ಇದ್ದೀವಿ ಅಂತ. ಆ ರೀಸನ್ ಏನಾದರೂ ಅವರು ಬರೆಸ್ಕೊಂಡು ನಮ್ಮ ಕಡೆಗೆ ಆ ರೀಸನ್ ಅನ್ನು ತಂದು ಒಪ್ಪಿಸಿದ್ರೆ ಕಾನೂನು ರೀತಿಯಲ್ಲಿ ಏನು ಕ್ರಮವನ್ನು ವಹಿಸ್ಲಿಕ್ಕೆ ಸಾಧ್ಯವಾಗ್ತದೆ, ನಾವು ಅವಾಗ ಅವಕಾಶ ಆಗ್ತದೆ, ನಾವು ಅದನ್ನು ಮಾಡ್ತೇವೆ ಸರ್. ಇಂಥ ಯಾವುದೇ ಪ್ರಕರಣಗಳು ನಮ್ಮವರೆಗೂ ಗಮನಕ್ಕೆ ಬಂದಿಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇಲ್ಲ. ಮೊದಲಿಗೆ ಈ ಪ್ರಕರಣಗಳು ಇದ್ದಂಥ ಸಂದರ್ಭಗಳು ಉಂಟು, ಈಗ ಆ ಥರದ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅಂದರೆ ಫೇಲಾಗ್ತಕ್ಕಂಥ ಮಗುವಿನ ಟಿ ಸಿಯನ್ನು ತಗೊಂಡು ಅವರು ಬೇರೆ ಯಾವುದೋ ಶಾಲೆಗೆ ನೀನು ಹೋಗಿ ಸೇರಿಸು, ಒತ್ತಾಯ ಮಾಡಿ ಆ ಮಗುವಿನಲ್ಲಿ ಸೇರಿಸ್ತಕ್ಕಂತಹ ಇಂತಹ ಇವುಗಳು ನಮ್ಗಳಿಗೆ ಅಷ್ಟಾಗಿ ಬರ್ತಾ ಇಲ್ಲ ಇತ್ತೀನಿ. ಯಾಕೆಂದರೆ ಕಡೆಯ ಶಿಕ್ಷಣಕ್ಕೂ ಅಡಿಯಲ್ಲಿ ಕಲಿಯೋದು ಬಹಳ ಮುಖ್ಯವಾದಂತಹ ಭಾಗ, ಕಲಿಸೋದು ಸಹ ಅಷ್ಟೇ ಮುಖ್ಯವಾಗಿರ್ತದೆ, ನಿಯಮದಲ್ಲೂ ಸಹ ಹಾಗೇ ಇರ್ತದೆ. ಮಗುವಿಗೆ ಕಲಿಸ್ತಕ್ಕಂತಹ ಜವಾಬ್ದಾರಿ ಶಿಕ್ಷಕರಿಗಿರ್ತದೆ, ಶಿಕ್ಷಕರು ಕಲಿಸಿಯೇ ಅದನ್ನು ನಿರೂಪಿಸಬೇಕಾಗ್ತದೆ. ಅದು ಕಾನೂನಿನ ಅಡಿನಲ್ಲಿ ಬರ್ತಕ್ಕಂಥದ್ದು, ಮತ್ತು ಕಾನೂನಿನ ಅಡಿನಲ್ಲಿ ಅದನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಪಾಲಿಸದೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೂ ಸಹ ಅವಕಾಶ ಇದರಲ್ಲಿ ಇರ್ತದೆ. ಈಗಾಗಲೇ ಅನೇಕ ಪ್ರಕರಣಗಳು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಡಿನಲ್ಲಿ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ನಿರೀಕ್ಷಿತ ಸಾಮರ್ಥ್ಯವನ್ನು, ನಿರೀಕ್ಷಿತ ಕಲಿಕೆಯ ಮಟ್ಟವನ್ನು, ನಿರೀಕ್ಷಿತ ತರಗತಿಯ ಹಂತದಲ್ಲಿ ಆ ಮಗು ಕಲಿಬೇಕಾಗ್ತದೆ. ಕಲಿಯೋದು ಮತ್ತು ಕಲಿಸೋದು ಅಷ್ಟೇ ಮುಖ್ಯವಾಗಿರ್ತದೆ. ಕಲಿವಿನ ನಿಯಮಗಳನ್ನು ಸಹ ಈಗ ಬದಲಾದ ಶಿಕ್ಷಣ ಪದ್ಧತಿ, ಹೊಸ ಶಿಕ್ಷಣ ಪದ್ಧತಿನಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನವನ್ನು, ಒಂದು ವಿವರವಾದ ವಿಚಾರವನ್ನು ನಮ್ಮ ಶಿಕ್ಷಕರಿಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ನಾವು. ಸೊ ತಿಳಿಸ್ಕೊಟ್ಟಿರೋದರ ಅಡಿನಲ್ಲಿ ಅವರು ಗುಣಮಟ್ಟದ ಶಿಕ್ಷಣವನ್ನು ಕೊಡಲೇಬೇಕು. ಕೊಡಬೇಕಾಗಿರ್ತಕ್ಕಂಥದ್ದು ಆ ಸ್ಥಾನದಲ್ಲಿರ್ತಕ್ಕಂತಹ ಶಿಕ್ಷಕನ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿನೂ ಸಹ ಆಗಿರ್ತದೆ. ಸೊ ಜವಾಬ್ದಾರಿ ತಪ್ಪಿದಾಗ ಅಂತಹ ಶಿಕ್ಷಕರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೂ ಸಹ ಕಡ್ಡಾಯ ಇಲಾಖೆ ಅವಕಾಶ ಇರ್ತದೆ ಸರ್ ಪ್ರಕರಣಗಳಿಗೆ. ಬಟ್ ಒಂದು ಏನು ಅಂತೇಳಂತಂದ್ರೆ, ಯಾವುದೋ ಆ ಥರದ್ದು ಪ್ರಕರಣಗಳು ಬಂದರೆ ಅವ್ರು ನನ್ನ ಗಮನಕ್ಕೆ ತಂದರೆ ಖಂಡಿತ ನಾನು ಅದ್ರ ಬಗ್ಗೆ ಕ್ರಮವನ್ನು ವಹಿಸ್ತೇನೆ. ಬಿ ಒ ಸಾಹೇಬ್ರನ್ನ ಭೇಟಿ ಆಗಬೇಕು ಅಂದರೆ ಕಷ್ಟ ಕಣ್ರಿ, ಭಾಳ ಸಿಗದೇ ಇಲ್ಲ ಆಫೀಸಲ್ಲಿ, ಭಾಳ ಮೀಟಿಂಗಲ್ಲಿ ಇರ್ತಾರೆ ಅಂತ ಒಂದು ಮಾತು. ಪಾಪ ನಿಮಗೂ ಒತ್ತಡಗಳಿರುತ್ತೆ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೇರ ಸಂಪರ್ಕ ಮಾಡೋದೇ ಆದರೆ ನಿಮ್ಮ ಆಫೀಸ್ ನಂಬರ್ ಒಂಚೂರು ಹೇಳಿ ಸರ್. ಆಫೀಸ್ ನಂಬರು 94 80 6 9 5 6 9 5 3 3 8. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೇರ ನನಗೆ ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿದ್ರೆ ಅವಳ ಸಮಸ್ಯೆಗಳಿಗೆ ನಾನು ಖಂಡಿತ ಸ್ಪಂದಿಸ್ತೇನೆ. ಅದರ ಬಗ್ಗೆ ಏನು ವಿಚಾರ ನನಗೆ ಸ್ಪಷ್ಟವಾಗಿದೆ ಸರ್. ಇನ್ನೊಂದು ಸ್ವಲ್ಪ ದಿನದ ಕೆಳಗೆ ಅಥವಾ 2 ವರ್ಷದ ಕೆಳಗೆ ಮಕ್ಕಳು ಎಲ್ಲ ಹತ್ತಿರದಲ್ಲಿ ಇರ್ತಾರೆ. RTE ಅಂತ ಹೇಳ್ತಿದ್ರೆ ಅದಕ್ಕೇನು ಹೇಳ್ತೀರಿ? ನನಗೆ ನಿಜವಾದ ಪದ ಮರ್ತು ಹೋಗಿದೆ ಅದು. ಅವರು ಅಪ್ಲಿಕೇಶನ್ ಹಾಕೊಂಡು ಹತ್ತಿರದ ಶಾಲೆನಲ್ಲಿ ಅದು ಗೌರ್ಮೆಂಟು ಅದರ ಫೀಸ್ ಅನ್ನ ಬರೆಸುವಂತ ಕ್ರಮ ಇತ್ತು. ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ ಸರ್? ಈಗಲೂ ಮುಂದುವರೆದಿದೆ ಅದು. ಆದರೆ ಮೊದಲಿಗೆ ಸ್ವಲ್ಪ ನಿಯಮಗಳ ಸಡಿಲತೆ ಇತ್ತು ಅದರಲ್ಲಿ. ಹೆಚ್ಚು ಶಾಲೆಗಳು ಈ ವ್ಯಾಪ್ತಿಯ ಒಳಗಡೆಗೆ ಬರ್ತಿದ್ವು. ಈಗ ಆ ಶಾಲೆಗಳ ಪ್ರಮಾಣ ಕಡಿಮೆ ಆಗಿದೆ. ಉದ್ದೇಶ ಅಂತೇಳಂತಂದ್ರೆ ಎಲ್ಲರಿಗೂ ಉಚಿತವಾಗಿರ್ತಕ್ಕಂತಹ ಕಡ್ಡಾಯವಾದಂತಹ ಶಿಕ್ಷಣವನ್ನು ನಾವು ನೀಡಬೇಕು ಅಂತಕ್ಕಂಥದ್ದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ನಿಲುವು, ಮತ್ತು ಕೇಂದ್ರ ಸರ್ಕಾರದ ಆಸೆ, ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಆಗಿರ್ತದೆ. ಇದನ್ನು ನಾವು ಒದಗಿಸಿಕೊಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಅವಕಾಶಗಳನ್ನು ಕಲ್ಪಿಸಿಕೊಡುವಾಗ ಎಲ್ಲ ಶಾಲೆಗಳು ಸಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ವ್ಯಾಪ್ತಿಯ ಒಳಗಡೆಗೆ ಬರಬೇಕು ಅಂತಂದಾಗ ಖಾಸಗಿ ಅನುದಾನದ ರೈತ ಶಾಲೆಗಳಿಗೂ ಅವರು ಸ್ವಂತಕ್ಕೆ ನಿರ್ವಹಣೆ ಮಾಡ್ತಕ್ಕಂತಹದ್ದಾಗಿರೋದ್ರಿಂದ, ಮತ್ತು ಆ ಶಿಕ್ಷಕರ ವೇತನ ಪೂರೈಕೆಯ ವಿಚಾರವೂ ಸಹ ಆಡಳಿತ ಮಂಡಳಿಯ ವ್ಯವಸ್ಥೆ ಅಡಿನಲ್ಲಿ ಬರೋದ್ರಿಂದ ಈ ಮಕ್ಕಳನ್ನು ನಾವು ಸಮೀಪದಲ್ಲಿ ಗುರುತಿಸಿಬಿಟ್ಟು ಆ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾ ಇದ್ವು. ಸೊ ಅಡ್ಮಿಷನ್ ಮಾಡಿಸಿದಾಗ ಅವರಿಗೆ ಆ ಶಾಲೆಯ ನಿರ್ವಹಣಾ ವೆಚ್ಚದ ಅಡಿನಲ್ಲಿ ಆ ಶಾಲೆ ನಿಗದಿಪಡಿಸಿದಂತಹ ಒಂದು ಅನುದಾನವನ್ನು ಆ ಮಗುವಿಗೆ ಒದಗಿಸಿಕೊಡ್ತಾ ಇದ್ವು ಸರ್ಕಾರದಿಂದ. ಸೊ ಆ ರೀತಿ ನಾವು ಒದಗಿಸಿಕೊಟ್ಟಾಗ ಆ ಮಗುವಿಗೆ ಬೇಕಾಗಿರ್ತಕ್ಕಂತಹ ಬೋಧನಾ ವ್ಯವಸ್ಥೆ, ಮತ್ತಿತರ ಮೂಲಭೂತ ಸೌಲಭ್ಯ ವ್ಯವಸ್ಥೆಗಳನ್ನು ಆ ಮಗುವಿಗೆ ಅಲ್ಲಿ ಅವರು ಪುಸ್ತಕ ಮತ್ತಿತರ ಎಲ್ಲ ವ್ಯವಸ್ಥೆಗಳನ್ನು ಸಹ ಅವರು ಒದಗಿಸಿಕೊಡ್ಬೇಕಾಗಿತ್ತು. ಈಗ ಏನಾಗಿದೆ, ಇತ್ತೀಚೆಗೆ ಆ ಒಂದು ಖಾಸಗಿ ಅನುದಾನ ರಹಿತ ಶಾಲೆ ಇದೆ ಅಂದರೆ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಅಥವಾ ಅನುದಾನ ರಹಿತ ಶಾಲೆಗಳಿದ್ರೆ ಅವು ಸಹ ಆರ್ಟಿ ಸ್ಕೂಲ್ಗಳು ಅಂತೇಳಿ ಪರಿಗಣಿಸಿದ್ದಾರೆ. ಸೊ ಕಳೆದ 3 ವರ್ಷಗಳಿಂದ ಇದು ಜಾರಿಗೆ ಇದೆ. ಸೊ ಜಾರಿಗೆ ಇರೋದ್ರಿಂದ ಏನಾಯಿತು, ಕೆಲವೊಂದು ಶಾಲೆಗಳು ಈ ಆರ್ಟಿ ಸೌಲಭ್ಯದಿಂದ ಹೊರತಾದವು ಅಂತಹ ಶಾಲೆಗಳು. ಸೊ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದೆ, ಅಲ್ಲಿಗೆ ನೀವು ಮಕ್ಕಳನ್ನ ಸೇರಿಸಿ ಅಂತಕ್ಕಂಥದ್ದು. ಯಾವ ಶಾಲೆ ಪಕ್ಕದಲ್ಲಿ, ಅನುದಾನ ರಹಿತ ಶಾಲೆ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಇರೋದಿಲ್ವೋ ಅಂಥ ಶಾಲೆಗಳನ್ನು ನಾವು ಆರ್ಟಿ ಶಾಲೆಗಳನ್ನು ಗುರುತಿಸಿದ್ದೇವೆ. ಸೊ ಅಂಥ ಶಾಲೆಗಳಿಗೆ ಮಾತ್ರ ನಾವು ಮಕ್ಕಳನ್ನ ಈಗ ಅಡ್ಮಿಷನ್ಸ್ ಮಾಡ್ತಾ ಇದ್ದೇವೆ. ಇನ್ನುಳಿದಂತ ಎಲ್ಲ ಮಕ್ಕಳಿಗೂ ಸಹ ನಾವು ನಿರ್ದೇಶನ ನೀಡ್ತಾ ಇರತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ನೀವು ಮಕ್ಕಳ ಪ್ರವೇಶವನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು. ಈ ದಿಕ್ಕಿನಲ್ಲಿ ಈಗ ಆರ್ಟಿನಲ್ಲೇ ಅನುದಾನ ರಹಿತ ಶಾಲೆಗಳಿಗೆ ಪ್ರವೇಶ ಆಗ್ತಕ್ಕಂತಹ ಅಥವಾ ಅವಕಾಶವನ್ನು ಪಡ್ಕೊಳ್ತಕ್ಕಂತಹ ಮತ್ತು ಅಂತಹ ಶಾಲೆಗಳು ಇರತಕ್ಕಂತಹದ್ದು ಕಡಿಮೆ ಆಗಿದೆ ಪ್ರಮಾಣ. ಸೊ ಈಗಿರುವ ಮಕ್ಕಳು 8ನೇ ತರಗತಿಯವರೆಗೂ ಸಹ ಅವರು ಫ್ಲೋಟಿಂಗ್ ಆಗ್ತಾರೆ, ಫ್ಲೋಟಿಂಗ್ ಆಗಿ ಈ ಅನುಕೂಲತೆಗಳನ್ನು ಪಡೀತಾರೆ. ಈ ಹೊಸದಾಗಿ ಈಗ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂತಹ ಕೆಲವು ಶಾಲೆಗಳಿಗೆ ಮಾತ್ರವೇ ಅದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಸರ್. ಮತ್ತೆ ಅವರಿಗೆ ಅನುದಾನವೂ ಸಹ ಪ್ರತಿ ವರ್ಷ ಅವರಿಗೆ ನಿಗದಿಪಡಿಸಿದಂತಹ ಆಡಿಟ್ ಇದನ್ನ ಬೇಸ್ ಮಾಡಿಬಿಟ್ಟು ಆನ್ಲೈನಲ್ಲೇ ಆ ಅನುದಾನವನ್ನು ನಾವು ವರ್ಗಾವಣೆ ಮಾಡ್ತಾ ಇದ್ದೇವೆ. ಮತ್ತೆ ಪ್ರಾರಂಭಕ್ಕೆ ಬರೋಣ ಸರ್. ಈಗ ಶಾಲೆಗಳಲ್ಲಿ ಶುರುವಾಗ್ತಾ ಇದೆ, ಶುರುವಾಗಿದೆ ಕೆಲವೊಂದು, ನೀವು ಹೇಳಿದಂಗೆ 6ನೇ ತರಗತಿಯಿಂದ ಶುರುವಾಗಿದೆ. ಈ ಕೋವಿಡ್ ನಿಯಮಗಳನ್ನ ಹೇಗೆ ಜಾರಿಲಿ ಇಟ್ಟಿದ್ದೀರಿ, ಅಥವಾ ಅದನ್ನ ಬೇಡ ಬಿಡು ಒಂಥರ ಬೇಕಾಬಿಟ್ಟಿ ಅನ್ನೋ ರೀತಿ ಇಲ್ದಲೆ ನಿರಂತರವಾಗಿ ಎಚ್ಚರಿಕೆಯಿಂದ ಟೀಚರ್ಗಳು ಆ ಒಂದು ಇನ್ಸ್ಟ್ರಕ್ಷನ್ಸು ಮಾಹಿತಿಗಳನ್ನು ಫಾಲೋ ಮಾಡೋದನ್ನ ಹೇಗೆ ಸ್ಟ್ರಿಕ್ಟ್ ಆಗಿ ನಿಭಾಯಿಸ್ತಾ ಇದ್ದೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇದ್ರ ಖಂಡಿತವಾಗಿಯೂ ನಾವು ಇದನ್ನ ಬಹಳ ಇದರಿಂದ ಆಚರಣೆ ಮಾಡ್ತಾ ಇದ್ದೇವೆ, ಜವಾಬ್ದಾರಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವಾರದ ಸೋಮವಾರದಿಂದ ಶುಕ್ರವಾರದವರೆಗೆ ಶಾಲೆಗಳು ನಡೀತವೆ. ಶನಿವಾರ ನಾವು ಶಾಲೆಯನ್ನು ಬಿಡು ಮಾಡಿದ್ದೇವೆ, ಶಿಕ್ಷಕರು ಶಾಲೆಯಲ್ಲಿರಬೇಕು ಅಂತ ಹೇಳಂದ್ಬಿಟ್ಟು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿಗಳು ಈ ಒಂದು ಸ್ಯಾನಿಟೈಸ್ ವರ್ಕ್ ಅನ್ನು ಮಾಡಬೇಕು, ಶಾಲೆಯ ಸ್ಯಾನಿಟೈಸ್ ವರ್ಕ್ ಅನ್ನು. ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಶಾಲೆಗಳು ನಗರಸಭೆಯವರು ಸ್ಯಾನಿಟೈಸ್ ಮಾಡಬೇಕು ಅಂತಕ್ಕಂತಹ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಸ್ಯಾನಿಟೈಸ್ ಶನಿವಾರ ಮಾಡಿ ಮತ್ತೆ ಸೋಮವಾರದಿಂದ ನಾವು ಶಾಲೆಗಳನ್ನು ಸ್ವಚ್ಛತೆಯಿಂದ ಪ್ರಾರಂಭ ಮಾಡಲಿಕ್ಕೆ ಕೈ ಕ್ರಮವನ್ನು ವಹಿಸಿದ್ದೇವೆ. ಅದು ನಿರಂತರವಾಗಿ ನಡೀತಾ ಇದೆ. ಸ್ವಚ್ಛತೆಯ ಬಗ್ಗೆ ನಮ್ಮ ಶಿಕ್ಷಕರಲ್ಲೂ ಸಹ ಹೆಚ್ಚಿನ ಒಂದು ಅಲರ್ಟ್ನೆಸ್ ತುಂಬ ಬಂದಿದೆ, ಅವರು ಸಹ ಅದನ್ನು ಎಚ್ಚರಿಕೆಯಿಂದ ಪಾಲಿಸ್ತಾ ಇದ್ದಾರೆ. ಜೊತೆಗೆ ಶಾಲೆಯ ಸ್ವಚ್ಛತೆ, ಶೌಚಾಲಯಗಳ ಸ್ವಚ್ಛತೆ ಇದರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕು. ಮತ್ತು ನಿಗದಿಪಡಿಸಿದ ಅಂತರದಲ್ಲಿ ಮಕ್ಕಳು ತರಗತಿ ಕೊಠಡಿಗಳಲ್ಲಿ ಕೂರಬೇಕು, ಅದ ಅಂತರವನ್ನು ನೀವು ವ್ಯತ್ಯಾಸ ಮಾಡಬಾರ್ದು, ಪಾಳಿ ಪದ್ಧತಿಯನ್ನು ಹೆಚ್ಚು ಮಾಡಿಕೊಳ್ಳಿ. ಮತ್ತು ವ್ಯವಸ್ಥಿತವಾಗಿ ತರಗತಿ ಕೋಣೆಗಳಲ್ಲಿ ಯಾವುದೇ ಅವಘಡಗಳಿಗೆ ಅವಕಾಶವಾಗದಂತೆ ಕಾರ್ಯನಿರ್ವಹಿಸುವುದಕ್ಕೆ ನಮ್ಮೆಲ್ಲ ಶಿಕ್ಷಕರಿಗೆ, ಅದು ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅನುದಾನ ರಹಿತ ಶಾಲೆ ಯಾವುದೇ ಆದ್ರೂ ಸಹ, ಎಲ್ಲರೂ ಸಹ ಜವಾಬ್ದಾರಿಯಿಂದ ನೀವು ಪಾಲಿಸಲೇಬೇಕು. ಯಾವುದೇ ಒಂದು ಪ್ರಕರಣಗಳು ಸಹ ಕೋವಿಡ್ಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಬಾರದಂತೆ ಜವಾಬ್ದಾರಿಯನ್ನು ನಿಮಗೆ ವಹಿಸಲಾಗಿದೆ, ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಬಹಳ ಕಟ್ಟಾಯ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದನ್ನು ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಪೊಲೀಸ್ನವ್ರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಹಾಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಸೇಫ್ಟಿಗೋಸ್ಕರ ನೀವು ಅದ ನಿಯಮ ಪಾಲನೆ ಮಾಡಲೇಬೇಕು ಸರ್, ಮಾಡಲೇಬೇಕು. ಯಾಕಂದ್ರೆ ಜವಾಬ್ದಾರಿ ಅನ್ನೋದು ಅಷ್ಟು ಮುಖ್ಯವಾಗಿರ್ತದೆ, ಮಕ್ಕಳ ಜೊತೆಯಲ್ಲಿ ಮಾಡುವಾಗ ಹೆಚ್ಚಿನ ಜವಾಬ್ದಾರಿ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದರ ಒಂದು ಗಾಢತೆ, ಅದರ ತೀವ್ರತೆ ನಮಗೆ ಅರ್ಥ ಇದೆ, ನಾವು ಅದನ್ನು ಪಾಲಿಸೋದಕ್ಕೆ ಬದ್ಧರಾಗಿದ್ದೇವೆ. ಈ ವಿಚಾರದಲ್ಲಿ ನಮ್ಮ ಸಮುದಾಯನೂ ಸಹ ಇದಕ್ಕೆ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದೆ. ಗ್ರಾಮ ಪಂಚಾಯಿತಿ, ಸ್ಥಳೀಯ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹ ಇದರಲ್ಲಿ ಭಾಗಿದಾರರಾಗಿದ್ದಾರೆ, ನಮ್ಮ ಎಸ್ಟಿಎಂಸಿ ಅವರು. ಹೀಗಾಗಿ ಪೋಷಕರನ್ನ ತಾಯಂದಿರ ಸಭೆಯನ್ನು ನಡೆಸಿದ್ದೇವೆ. ನಾವು ಶಾಲೆ ಪ್ರಾರಂಭವಾಗಿಸೋದಕ್ಕೆ ಮುಂಚೆ ತಾಯಂದಿರು ಸಹ ಅಲ್ಲಿ ಭಾಗವಹಿಸಿ ಮಕ್ಕಳನ್ನ ಶಾಲೆಗೆ ಯಾವ ರೀತಿ ಅವ್ರು ನಿರ್ವಹಣೆ ಮಾಡಲಿಕ್ಕೆ ಬಿಡಬೇಕು, ಮನೆಯಲ್ಲಿ ಯಾವ ರೀತಿ ಅವ್ರನ್ನ ಕಾಪಾಡಬೇಕು, ಮನೆಯಲ್ಲಿ ಅವ್ರ ಬಗ್ಗೆ ಏನೇನು ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ವಿಶೇಷವಾಗಿ ತಾಯಂದಿರಿಗೆ ನಾವು ತಿಳಿಸಿದ್ದೇವೆ ಸರ್. ಶಾಲಾ ಹಂತದಲ್ಲಿ ಎಲ್ಲ ಶಾಲಾ ಹಂತದಲ್ಲಿಯೂ ಸಹ ಈ ಬಗ್ಗೆ ಸಭೆಯನ್ನು ನಾವು ಪೂರ್ವದಲ್ಲಿ ಮಾಡಿಬಿಟ್ಟೇ ನಂತರ ನಾವು ಶಾಲೆಗಳನ್ನು ನಡೆಸಲಿಕ್ಕೆ ನಮಗೆ ಮೇಲಧಿಕಾರಿಗಳಿಂದ ಸ್ಪಷ್ಟವಾದ ಸೂಚನೆ ಇತ್ತು. ಅದನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಜವಾಬ್ದಾರಿಯಿಂದ ನಮ್ಮ ಶಿಕ್ಷಕರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನಂಬಿಕೆ ಸಹ ನನಗಿದೆ ಸರ್. ಕೊನೆಯದಾಗಿ ಸರ್, ಹೊಸ ಶಿಕ್ಷಣ ನೀತಿ ಮುಂದಿನ ವರ್ಷದಿಂದ ಜಾರಿಗೆ ಬರ್ತಾ ಇದೆ, ಶಿಕ್ಷಕರು ಹೇಗೆ ಸಜ್ಜಾಗಿದ್ದಾರೆ ಅಥವಾ ಅವ್ರಿಗೆ ಏನಾರ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಹೇಗೆ? ಖಂಡಿತವಾಗಿಯೂ ಟ್ರೈನಿಂಗು ಅಂದರೆ ನಾವೀಗ ನಿಷ್ಠಾ 2 ತರಬೇತಿನಲ್ಲಿ ನಾವು ಪ್ರೌಢಶಾಲಾ ಶಿಕ್ಷಕರಿಗೆ ಆನ್ಲೈನ್ ತರಬೇತಿಯನ್ನು, ಇದೊಂದು ಆನ್ಲೈನ್ ತರಬೇತಿ ಅಂದರೆ ರಾಷ್ಟ್ರಾದ್ಯಂತ ನಡೀತಿರ್ತಕ್ಕಂತಹ ತರಬೇತಿ ಇದು. ಸುಮಾರು 16 ಲಕ್ಷ ಶಿಕ್ಷಕರು ಈ ತರಬೇತಿನಲ್ಲಿ ಭಾಗವಹಿಸಿದ್ದಾರೆ. ಅವರು ಎಲ್ಲರೂ ಸಹ ತಮ್ಮದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಉತ್ತರಿಸಿ ಆ ಪ್ರಶ್ನೆಗಳ ಮೂಲಕ ಅವರು ಸರ್ಟಿಫಿಕೇಟ್ನ ಗಳಿಸ್ತಾ ಇದ್ದಾರೆ. ಈಗ ನಡೀತಿರ್ತಕ್ಕಂತಹ ಈ ತರಬೇತಿ ಯಾರಿಗೂ ಸಹ ಅದು ಗೋಚರವಾಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಆ ತರಬೇತಿಗಳು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಮೇಲೆ ತುಂಬಾ ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಕಳೆದ ವರ್ಷ ನಾವು ಈ ತರಬೇತಿಯನ್ನ ನಿಷ್ಠಾ 1 ಅಂತೇಳಿ ಅಂದ್ಬಿಟ್ಟು ಪ್ರಾಥಮಿಕ ಶಾಲೆಯವರಿಗೂ ಸಹ ನಾವು ಕೊಟ್ಟಿದ್ದೇವೆ. ಈ ತರಬೇತಿಗಳ ಜೊತೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಭಾಗವಾಗಿ 1 ಮತ್ತು 2 ತರಗತಿಗಳು ಈಗಾಗಲೇ ಆಂಗ್ಲ ಭಾಷಾ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಆ ತರಬೇತಿಯ 15 ದಿನಗಳ ತರಬೇತಿಯನ್ನು ನಾವು ನಿನ್ನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀಡಿ ಆ ಪ್ರಾಥಮಿಕ 1 ಮತ್ತು 2 ತರಗತಿಯ ಮಕ್ಕಳಿಗೆ ಹೇಗೆ ನೀವು ಆಂಗ್ಲ ಭಾಷೆಯಲ್ಲಿ ತರಗತಿಗಳನ್ನು ನಿರ್ವಹಿಸಬೇಕು ಅನ್ನೋದರ ತುಂಬ ಮಹತ್ವದ ತರಬೇತಿಯನ್ನು ಕೊಟ್ಟು ಅವರು ತುಂಬ ತರಬೇತಿಯ ಬಗ್ಗೆ ತುಂಬ ಖುಷಿಪಟ್ಟರು. ನಾವು ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಸ್ನ ಇಲ್ಲಿ ಕರೆಸಿ ಅವ್ರ ಮೂಲಕ ಈ ತರಬೇತಿಯನ್ನು ಕೊಟ್ಟು ಅವರಿಂದ ಸಾಕಷ್ಟು ಮಾಡೆಲ್ಗಳನ್ನು ತಯಾರಿಸಿ ಆ ಮಾಡೆಲ್ಗಳ ಮೂಲಕ ತಾವೇ ಸಕ್ರಿಯವಾಗಿ ಇದಕ್ಕೆ ಭಾಗವಹಿಸುವಂತಹ ಒಂದು ವ್ಯವಸ್ಥೆಯನ್ನು, ವಾತಾವರಣವನ್ನು ಆ ತರಬೇತಿ ಕೊಠಡಿಗಳಲ್ಲಿ ನಿರ್ವಹಣೆ ಮಾಡಿ 15 ದಿವಸಗಳ ಒಂದು ಯಶಸ್ವಿ ತರಬೇತಿಯನ್ನು ನಾವು ನಡೆಸಿದ್ದೇವೆ. ಬೇಸಿಕಲಿ ನಮ್ಮ ಪ್ರಾಥಮಿಕ ವಲಯದಲ್ಲಿ 1ನೇ ತರಗತಿಗೆ ಈಗ ನಮಗೆ ಅಡ್ಮಿಷನ್ಸ್ ಆಗ್ತಾ ಇರತಕ್ಕಂಥದ್ದು ನಮ್ಮ ನಿರೀಕ್ಷೆ ಮೀರಿದ ಒಂದು ಪ್ರವೇಶಾತಿ ನಮಗೆ 1ನೇ ತರಗತಿನಲ್ಲಿ ಈಗ ಆಗ್ತಾ ಇದೆ. ನಾವು ಅದನ್ನು ಸರ್ಕಾರದ ಇಲಾಖೆಯ ಸೂಚನೆ ಪ್ರಕಾರ 30 ಮಕ್ಕಳನ್ನು ಒಂದು ತರಗತಿಗೆ ನೀವು ನಿಗದಿಪಡಿಸಿಕೊಂಡು ಅಡ್ಮಿಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆಗೆ ನಮಗೆ ಪೋಷಕರಿಂದ ತುಂಬ ಒತ್ತಡಗಳು ಈ ಅಡ್ಮಿಷನ್ಸ್ ವಿಚಾರದಲ್ಲಿ. ಹೀಗಾಗಿ ನನಗೆ ಅನ್ನಿಸ್ತದೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿಯೂ ಕೊಡುವ ದಿಕ್ಕಿನಲ್ಲಿ ನಾವು ಕೈಗೊಂಡಂತಹ ಕ್ರಮಗಳು ಪರಿಣಾಮಕಾರಿಯಾಗಿದ್ದಾವೆ ಅಂತಕ್ಕಂತಹ ವಿಶ್ವಾಸ ನಮಗಿದೆ ಸರ್. ಎಲ್ಲೋ ಒಂದು ಕಡೆ ಎಲ್ಲರೂ ಮಾತಾಡೋದು ಕೇಳಿದ್ವಿ ನಾವು, ಈ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದಾರಲ್ಲ ಇದೆಲ್ಲ ಒಂದು ಟೆಂಪ್ರವರಿ ಫೆನಾಮೆನ್ ಹಾಕೊಂಡ್ರಿ, ಕೋವಿಡ್ ಮುಗಿದ ಮೇಲೆ ನೋಡ್ರಿ ಅನ್ನೋ ಮಾತುಗಳು. ಬಟ್ ನಿಜವಾಗಿ ಹೇಳೋದಾದ್ರೆ ನಿಮ್ಮ ಮಾತನ್ನ ಇಷ್ಟು ತನಕ ಕೇಳಿದ್ಮೇಲೆ ಅನಿಸಿದ್ದೇನು ಅಂತಂದ್ರೆ, ನಿಜಕ್ಕೂ ಒಂದು ಶಿಕ್ಷಣ ಇಲಾಖೆ, ಅದರ ಅಧ್ವರ್ಯವಾಗಿ ಬಿಇಒಗಳು ಮತ್ತೆ ಶಿಕ್ಷಕರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಇತ್ತೀಚಿನ ದಿನಗಳಲ್ಲಿ ಅದು ಮರ ಹಣ್ಣು ಬಿಡೋದಕ್ಕೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಆ ಮರದಲ್ಲಿ ಇನ್ನೂ ಉತ್ಕೃಷ್ಟವಾದ ಫಲ ಸಿಗತ್ತೆ ಅನ್ನೋ ಒಂದು ಆಶಯದೊಂದಿಗೆ ಸರ್. ಇದುವರೆಗೆ ಮನಸ್ಥಿತಿ ಮತ್ತು ಶಿಕ್ಷಣ ಈ ಕುರಿತು ಭದ್ರಾವತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎನ್ ಸೋಮಶೇಖರಯ್ಯ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಪೌಷ್ಟಿಕ ಕೈತೋಟ ಅಭಿಯಾನವನ್ನ ಆಗಸ್ಟ್ 15ರಿಂದ ಅಕ್ಟೋಬರ್ 15ರವರೆಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಶಾಲಾ ಕಾಲೇಜು, ವಸತಿ ನಿಲಯ, ಆಸ್ಪತ್ರೆಗಳ ಆವರಣಗಳಲ್ಲಿ ಪೌಷ್ಟಿಕ ತೋಟದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕಾಮಗಾರಿ ಅನುಷ್ಠಾನ ಮೂಲಕ ಉತ್ತೇಜನ ನೀಡಲಾಗಿದೆ. ಈ ಅಭಿಯಾನದ ಉದ್ದೇಶಗಳು ಅಕ್ಷರ ದಾಸೋಹಕ್ಕೆ ಪೂರಕವಾಗುವಂತೆ ಪೌಷ್ಟಿಕಾಂಶಯುಕ್ತ ತಾಜಾ ತರಕಾರಿ ಮತ್ತು ಸೊಪ್ಪುಗಳನ್ನು ಒದಗಿಸುವುದು, ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡುವುದು, ಮಕ್ಕಳಲ್ಲಿ ತರಕಾರಿ ಮತ್ತು ಔಷಧಿ ಬೆಳೆಗಳ ಬಗ್ಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಪ್ರಾಯೋಗಿಕ ತರಬೇತಿ, ಶಾಲಾ ಆವರಣವನ್ನು ಕೈತೋಟದಿಂದ ಸುಂದರ ವಾತಾವರಣವಾಗಿ ನಿರ್ಮಿಸುವುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಬಹುದು. ಇದು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ಪ್ರಕಟಣೆ. ದೂರದರ್ಶಿ ಥೀ ಬಾಬುಗೆ ದೃಷ್ಟಿ, ಗ್ರಾಮ ಸ್ವರಾಜ್ ಸೆ ಹೋ ಸಂಪನ್ನ ಗಾಂವ್ ಕಿ ಸೃಷ್ಟಿ. ಬಾಪು ಕೆ ಸಪ್ನೆ ಕೋ ಸಾಕಾರ್ ಕರ್ನೆ ಕೆ ಲಿಯೇ 15 ಅಗಸ್ತ್ 2019 ಕೋ ಏಕ್ ಮಿಷನ್ ಶುರು ಕಿಯಾ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಜಲ್ ಜೀವನ್ ಮಿಷನ್ ಕೋ ಲೇಕರ್ ಕೆ ಆಗೇ ಬಢೇಗೆ, ಜಿಸ್ಕಾ ಲಕ್ಷ್ಯ ಹೈ 2024 ತಕ್ ಭಾರತ್ ಕೆ ಪ್ರತ್ಯೇಕ ಗ್ರಾಮೀಣ ಘರ್ ಮೇ, ಸ್ಕೂಲ್ ಮೇ, ಆಂಗನವಾಡಿ ಮೇ, ಆಶ್ರಮ ಶಾಲಾವೋ ಮೇ ನಲ್ ಸೆ ಶುದ್ಧ ಪೇಯಜಲ್ ಪಹುಂಚಾನಾ. ಇಸ್ 2 ಅಕ್ಟೋಬರ್ ಗಾಂಧಿ ಜಯಂತಿ ಕೆ ಅವಸರ್ ಪರ್ ಪ್ರಧಾನ ಮಂತ್ರಿ ಜೀ ಕರೆಂಗೆ ಗ್ರಾಮ ಸಭಾ, ಪಾನಿ ಸಮಿತಿ ಔರ್ ಸರ್ಪಂಚೋ ಕೆ ಸಾಥ್ ಜಲ್ ಜೀವನ್ ಸಂವಾದ್, ಜಿಸ್ ಮೇ ಜುಡೇಗಾ ಪ್ರತ್ಯೇಕ ಗಾಂವ್ ಔರ್ ಹರ್ ಏಕ್ ಗಾಂವ್ ವಾಸಿ, ಔರ್ ಚರ್ಚಾ ಕರೆಂಗೆ ಕಿ ಕೈಸೆ ಸರ್ಕಾರ ಕಿ ಮದದ್ ಸೆ ಗಾಂವ್ ವಾಸಿ ಕರ್ ರಹೇ.